ನಮ್ಮಪ್ಪನೆತ್ತ ಹದಿನಾರು, ನಮ್ಮಪ್ಪನೆತ್ತ ಹದಿನಾರು ಬರುವಾಗ ನಮ್ಮೂರ ಭೂಮಿ ಅದರ್ಯಾವು, ನಮ್ಮಪ್ಪನೆತ್ತ ಹದಿನಾರು ಬರುವಾಗ ನಮ್ಮೂರ ಭೂಮಿ ಅದರ್ಯಾವು, ಎಂಟತ್ತ ಹೊಡೆಕೊಂಡ ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳ ಗೋಮಾತ್ಯೋ, ಎಂಟತ್ತ ಹೊಡೆಕೊಂಡ ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳೋ ಗೋಮಾತ್ಯೋ, ಗಂಟ ಬಿದ್ದಾಳ ಗೋಮಾತಿ ಹೊಟ್ಟಿಲಿ ಬಂಟ ಹುಟ್ಟ್ಯಾನ ಬಸವಯ್ಯೋ, ಗಂಟ ಬಿದ್ದಾಳೋ ಗೋಮಾತಿ ಹೊಟ್ಟಿಲಿ ಬಂಟ ಹುಟ್ಟ್ಯಾನೋ ಬಸವಯ್ಯೋ, ಗಂಟೆ ದಾರಿಲಿ ಕುಡಿಸನ್ನ ಮಲ್ಲಿಗೆ ಕುಡಿಗೇಡಿ ನಮ್ಮ ಬಸವಯ್ಯೋ, ಗಂಟೆ ದಾರಿಲಿ ಕುಡಿಸನ್ನ ಮಲ್ಲಿಗೆ ಕಿಡಿಗೇಡಿ ನಮ್ಮ ಬಸವಯ್ಯೋ, ಕಿಡಿಗೇಡಿ ನಮ್ಮ ಬಸವಯ್ಯ ಬರುವಾಗ ಗಿಡ ಕೆರಳ ಹೂವ ಉದರ್ಯಾವು, ಕಿಡಿಗೇಡಿ ನಮ್ಮ ಬಸವಯ್ಯ ಬರುವಾಗ ಗಿಡ ಕೆರಳ ಹೂವ ಉದರ್ಯಾವು, ಬಸವನ ಬಂಡಿಯ ಹೂರಿ ಶಿವನ ನಂದಿಯ ನೇರಿ ಪಾರ್ವತ ದೇವಿ ರಥವೇರೋ, ಬಸವ ಬಂಡಿಯ ಹೂಡಿ ಶಿವನ ನಂದಿಯ ಹೇರಿ ಪಾರ್ವತ ದೇವಿ ರಥವೇರು, ಪಾರ್ವತ ದೇವಿ ರಥವೇರಿ ಬರುವಾಗ ಬಂದಂತ ಮಾಡ ಬೈಲಾಯೋ, ಪಾರ್ವತ ದೇವಿ ರಥವೇರಿ ಬರುವಾಗ ಬಂದಂತ ಮಾಡ ಬೈಲಾಯೋ, ಬಳ ಕುಡಿಸಣ್ಣ ಕುರಗೋಲ ಹಿಡಿಸಣ್ಣ ನಟ್ಟ ಕಡಿಯವಣ ನಡಸಣ್ಣೋ, ಬಳ ಕುಡಿಸಣ್ಣ ಕುರಗೋಲ ಹಿಡಿಸಣ್ಣ ನಟ್ಟ ಕಡಿಯವಣ ನಡಸಣ್ಣು, ನಟ್ಟ ಕಡಿಯವಣ ನಡಸಣ್ಣ ಬಸವಣ್ಣ ಹೆಗಲ ಮ್ಯಾಲಾಡೋ ನಗಸಣ್ಣು, ನಟ್ಟ ಕಡಿಯವಣ ನಡಸಣ್ಣ ಬಸವಣ್ಣ ಹೆಗಲ ಮ್ಯಾಲಾಡೋ ನಗಸಾನು, ಅದಲಾರೆತ್ತವ ನೋಡ ಎದರ ಗ್ವಾದರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಯಾನು, ಅದನಾರೆತ್ತವ ನೋಡ ಎದರ ಗ್ವಾದರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಯಾನು, ಸದರಿನ ಮ್ಯಾಲೊಬ್ಬ ಮಲಿಯಾನು ಬಸವಣ್ಣನ ಸಡಗರ ನೋಡಾಕ ಶಿವ ಬಂದು, ಸದರಿನ ಮ್ಯಾಲೊಬ್ಬ ಮನೆಯನು ಬಸವಣ್ಣ ಸಡಗರ ನೋಡಾತ ಶಿವ ಬಂದು, ಕಾಲ ಹುಣ್ಣಿಮೆ ದಿನ ಕಂಠ ಎತ್ತಿನ ಪೂಜೆ ಮಂಟಪ ಪೂಜೆ ಮಣಿ ಪೂಜೋ, ಕಾಲ ಹುಣ್ಣಿಮೆ ದಿನ ಕಂಠ ಎತ್ತಿನ ಪೂಜೆ ಮಂಟಪ ಪೂಜೆ ಮಣಿ ಪೂಜೋ, ಮಂಟಪ ಪೂಜೆ ಮಣಿ ಪೂಜೋ ಮಣಿಯಾಣ ಹದನಾರೆತ್ತಿನ ಹಣಿ ಪೂಜೋ, ಮಂಟಪ ಪೂಜೆ ಮಣಿ ಪೂಜೋ ಮಣಿಯಾಣ ಹದನಾರೆತ್ತಿನ ಹಣಿ ಪೂಜೋ, ಅಣ್ಣ ತಮ್ಮರ ಕೂಡಿ ಅತ್ತ ಮೀಸಲು ಹೋಗಿ ಹೊತ್ತಿನ ತೆಳಗ ಮಲಿಗಾರೋ, ಅಣ್ಣ ತಮ್ಮರ ಕೂಡಿ ಅತ್ತ ಮೀಸಲು ಹೋಗಿ ಹೊತ್ತಿನ ತೆಳಗ ಮಲಿಗಾರು, ಹೊತ್ತಿನ ತೆಳಗ ಮಲಿಗಾರ ಭೂಮಿ ತಾಯಿ ಮುತ್ತಿನ ಸರಗ ಮರಿ ಮಾಡು, ಹೊತ್ತಿನ ತೆಳಗ ಮಲಿಗಾರು ಭೂಮಿ ತಾಯಿ ಮುತ್ತಿನ ಸರಗ ಮರಿ ಮಾಡು, ಎತ್ತ ಮೇಸುವ ತಮ್ಮ ನಮ್ಮೆತ್ತ ನುಡಿಯೇನು ಮುತ್ತಿನ ಧಗ ಮುಗಲಾನು, ಎತ್ತ ಮೇಸುವ ತಮ್ಮ ನಮ್ಮೆತ್ತ ನುಡಿಯೇನು ಮುತ್ತಿನ ಧಗ ಮುಗಲಾನು. ಬಸವಣ್ಣ ನೋಡಿ ಬರಿದ ಸ್ವಾಮರ ದೀನ ಹಸಮಗನಾಗೆ ದುರ್ಗ ಬರಲು ವ್ಯಾಸಗೆ ದಿವಸಕ್ಕ ವ್ಯಾಸತ್ತ ಬರುವಾಗ ದೋಡ ಬಾರ ಹಚ್ಚಿ ಬಡಿವಾಗು ವ್ಯಾಸಗಿ ದಿವಸಕ್ಕ ವ್ಯಾಸತ್ತ ಬರುವಾಗ ದೋಡ ಬಾರ ಹಚ್ಚಿ ಬರುವಾಗು ದೋಡ ಬಾರ ಹಚ್ಚಿ ಬಡಿವಾಗು ನಮ್ಮ ಬಸವ ಸಾವ ಬೇಡ್ಯಾನ ಶಿವನಲ್ಲೋ ದೋಡ ಬಾರ ಹಚ್ಚಿ ಬಡಿವಾಗು ನಮ್ಮ ಬಸವ ಸಾವ ಬೇಡ್ಯಾನೋ ಶಿವನಲ್ಲು ಬಸವ ಬಲ್ಲಿದನೆಂದು ಹೆಸರಿಟ್ಟಾಳವರವ್ವ ಸುಳೆಲ್ಲದೊಬ್ಬ ಶಿವ ಬಂದು ಬಸವ ಬಲ್ಲಿದನೆಂದು ಹೆಸರಿಟ್ಟಾಳವರವ್ವ ಹಸುಯೆಲ್ಲದೊಬ್ಬ ಶಿವ ಬಂದು ಹಸುಯೆಲ್ಲದೊಬ್ಬ ಶಿವ ಬಂದ ಒಯ್ಯುವಾಗ ಬಸವನ್ನ ಬಾಯಿ ಬಿಡತಾನು ಹಸುಯೆಲ್ಲದೊಬ್ಬ ಒಯ್ಯುವಾಗ ಬಸವಣ್ಣ ಬಾಯಿ ಬಿಡತಾನು ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಸತ್ಯುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ್ರ ದುಡದಾನು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ್ರ ದುಡದಾನು ಸತ್ತುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು ಸತ್ತುಳ್ಳ ಬಸವಣ್ಣನ ಸತ್ಯವೇನ್ ಹೇಳಲಿ ಜತ್ತಿಗೆಯಾದ ಮಿನಿಯಾದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ಯುಳ್ಳ ನಮ್ಮ ಬಸವಯ್ಯೋ ಇದ್ದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ ನಮ್ಮ ಬಸವಯ್ಯೋ ಸತ್ತುಳ ನಮ್ಮ ಬಸವಯ್ಯನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಸತ್ತುಳ ನಮ್ಮ ಬಸವಣ್ಣನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಹಂತೇಲಿ ಕುಂತ ಉಣಸು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಹಂತೇಲಿ ಕುಂತ ಉಣಸು ಹಂತೇಲಿ ಕುಂತ ಉಣಸುವ ಹಣದ ಹುವನ ತಾಂಪತ್ಯಾಗ ನೆನದೀನು ಹಂತೇಲಿ ಕುಂತ ಉಣಸುವ ಹಣದ ಹುವನ ತಂಪತ್ತೇನಾಗ ನೆನದೀನು ತಾಯಿನ ಬೈಬ್ಯಾಡೋ ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು ತಾಯಿನ ಬೈಬ್ಯಾಡೋ ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು ಬಾಳ ದಿನದಾಕಿ ಹಡದವ್ವನ ಬೈದರ ಬಾಳ ಮರಿಯಾಳು ಮನದಾಗು ಬಾಳ ದಿನದಾಕಿ ಹಡದವ್ವನ ಬೈದರ ಬಾಳ ಮರಿಯಾಳು ಮನದಾಗು ಹಾಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮುಡ್ಯಾವ ಪರಿಪರು ಹಾಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮೂಡ್ಯಾವೋ ಪರಿಪರು ಪಾದ ಮೂಡ್ಯಾವೋ ಪರಿಪರಿ ಬಸಯ ಮುತ್ಯ ಹಾದ ಹೋಗ್ಯಾರೋ ಜಳಕಕೋ ಪಾದ ಮೂಡ್ಯಾವೋ ಪರಿಪರಿ ಬಸಯ ಮುತ್ಯ ಹಾದ ಹೋಗ್ಯಾರೋ ಜಳಕಕೋ ಮಠದಲ್ಲಿ ಮಠದಲ್ಲಿ ಮಠದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲೋ ಮಠವೆಲ್ಲಿ ಮಠವೆಲ್ಲಿ ಮಠದ ಬಾಗಿಲವೆಲ್ಲಿ ಕಟದ ರುದ್ರಾಕ್ಷಿ ಕದವೆಲ್ಲು ಕಟದ ರುದ್ರಾಕ್ಷಿ ಕದೆಯಲ್ಲಿ ಉತ್ತೂರ ಬಸಯದಾರಿರುವ ಸ್ಥಳವೆಲ್ಲೋ ಕಟದ ರುದ್ರಾಕ್ಷಿ ಕದವೆಲ್ಲು ಉತ್ತೂರ ಬಸಯದಾರಿರುವ ಸ್ಥಳವೆಲ್ಲೋ ಮಕ್ಕಳ ಬೇಡವರು ಉತ್ತೂರಿಗೆ ಬರೆಯುವ ಹೊಯ್ದಂಡಿಯಲ್ಲಿರುವ ಮಠದಾಗು ಮಕ್ಕಳ ಬೇಡವರು ಉತ್ತೂರಿಗೆ ಬರೆಯುವ ಹೊಯ್ದಂಡಿಯಲ್ಲಿರುವ ಮಠದಾಗ ಬೈದಂಡೇಲಿರುವ ಮಠದಾಗ ಬಸೈ ಮುತ್ತರ ಮಕ್ಕಳ ಫಲವ ಕೊಡತಾರೋ ಬೈದಂಡೇಲಿರುವ ಮಠದಾಗ ಬಸೈ ಮುತ್ತ ಮಕ್ಕಳ ಫಲವ ಕೊಡತಾರೋ ಬಾಲೈತಿ ಕೊಲೆಯೆಲ್ಲ ಬಾಲೈತಿ ಜಮಿ ಎಲ್ಲ ಗಂಗೆ ದೊಗಲೈತಿ ನೀಲು ಬಾಲೈತಿ ಕೊಲೆಯೆಲ್ಲ ಬಾಲೈತಿ ಜಮಿ ಗಂಗೆ ದೊಗಲೈತಿ ಇನಿಲ್ಲ ಗಂಗೆ ದೊಗಲೈತಿ ಇನಿಲ್ಲ ಎಲೆ ಹುಡುಗ ಹಾಡ ಬಲ್ಲಾವ ಒಡಲೇಳು ಗಂಗೆ ದೊಗಲೈತಿ ಇನಿಲ್ಲ ಎಲೆ ಹುಡುಗ ಹಾಡ ಬಲ್ಲಾವ ಒಡದೇಳು ಹೆಚ್ಚಿನ